ಅದು ಉದ್ರಾದ ಜಲಸ್ಥಿತಿ ಅದನ್ನು ಅದು ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ ವಾತಾವರಣದ ಮುಂದೆ ಏನ್ ತೊಂದ್ರೆ ಅದಕ್ಕೆ ಎರಡು ಸಲ ನಿಂತು ಹೇಳ್ತಾರೆ ಉದ್ರಾದಿಷ್ಟ ಜಲಸ್ಥಿತಿಷ್ಟ ಈಗ ಆಕಾಶದಲ್ಲಿ ಸಂಚರಿಸುವ ಮಿಂಚು ಹೊರಿಸಾಂಟಲ್ ಆಗಿ ಇಟ್ ಇಸ್ ನಾಟ್ ಡೇಂಜರಸ್ ಉದ್ರಾದಿಷ್ಟ ಅದು ನೆಲಕ್ಕೆ ಅರ್ಥವನ್ನು ಆಗಿಬಿಟ್ರೆ ಆ ಕರೆಂಟು ವಿದ್ಯುತ್ತಿನದ್ದು ಅದು ಜೀವಕ್ಕೆ ಅಪಾಯಕಾರಿ ಮನುಷ್ಯರನ್ನು ನಾಶ ಮಾಡಬಹುದು ಮರಗಳನ್ನು ನಾಶ ಮಾಡಬಹುದು ಯಾವುದ್ರ ಮೇಲೆ ತಾಗಿತವಾಗಿ ಸ್ಪರ್ಶ ಆಯಿತು ಅದನ್ನು ಸುಟ್ಟು ಬಿಟ್ಟಿದ್ದಾರೆ ಹೀಗೆ ಉದ್ವಾಭಿಷ್ಟ ತಿರಸ್ತಿ ಹೆಚ್ಚ ಹೊರಿಸಾಂಟಲ್ ಆಗಿ ಮತ್ತು ವರ್ಟಿಕಲ್ ಆಗಿ ಸಂಚರಿಸುವ ಮಿಂಚುಗಳು ಮಿಂಚು ಶುರುವಾಯಿತು ಮೊದಲು ಮಿಂಚು ಶುರುವಾದ ತಕ್ಷಣ ಆಮೇಲೆ ವಿದ್ಯುತ್ ಬಿಹಿ ಆಹ್ಲಾದಾಹ ಆಮೇಲೆ ಗುಡುಗು ಶುರು ಮಾಡಿದ್ರು ಸಿಡಿಲು ಮಿಂಚು ಗುಡುಗು ಸಿಡಿಲು ಸಿಡಿಲ ಜೊತೆ ಮೋಡಗಳು ಚಲಿಸಲು ಪ್ರಾರಂಭ ಮಾಡು ಸ್ಥಳಯತಿ ಶಿಕ್ಷಕಿ ವೈ ನೋಡಿ ಮಿಂಚಿತಾ ಇದೆ ಗುಡುಗ್ತಾ ಇದೆ ಮಳೆ ಬರುತ್ತೆ ಮೊದಲು ಗುರಿ ಜಾಸ್ತಿ ಆದಾಗ ಹೇಳಿದ್ರು ಗುರಿ ಜಾಸ್ತಿ ಅಂತಾನೆ ಮಿಂಚು ಬಂದ ಶುರು ಮಾಡಿ ಯಾಕೆಂದ್ರೆ ಆ ಗುರಿಯಲ್ಲಿ ಆವಿಯಾಗಿ ಅವರಲ್ಲಿ ಮತ್ತೆ ವಾಯುವಿನಿಂದ ಸಂಘರ್ಷ ಉಂಟಾಗಿ ಸಂಘರ್ಷದಿಂದ ಮಿಂಚು ಬಂದಿತ್ತು ಕರೆಂಟ್ ಉತ್ಪತ್ತಿ ಆಯ್ತು ಇಲ್ಲಿ ಕೂಡ ವಾಟರ್ ಸೀಸಲ್ಲಿ ನಾವು ಇದಕ್ಕೆ ತೆಗೆದು ಯಾಕೆ ಬಂದ ಶರಾವತಿಯಲ್ಲಿ ಅಥವಾ ಜಲಸುಪ್ಪದಲ್ಲಿ ನೀರಿನ ಸಂಘರ್ಷದಿಂದ ಕರೆಂಟ್ ಅನ್ನು ಉತ್ಪತ್ತಿ ಮಾಡುವ ಉಷ್ಣ ವಿದ್ಯುತ್ ಹಾಗೆ ಆಕಾಶದಲ್ಲಿ ನೀರಿನ ಸಂಘರ್ಷದಿಂದ ಕರೆಂಟ್ ವಿದ್ಯುತ್ ಆಯಿತು ವಿದ್ಯುತ್ ಆದ ತಕ್ಷಣ ಅದು ಕೆಲಸ ಆಯ್ತು ಕೆಲಸ ಆದ್ಮೇಲೆ ಅವ್ರಿಗೆ ಬೇಕಾದಂತಹ ಧರ್ಮ ನೀರಲ್ಲಿ ಕೆಳಗಿಟ್ಟು ಹೀಗೆ ಸಂಘರ್ಷದಿಂದ ಆವಿಯಾಗಿದ್ದ ನೀರು ನೀರಾಗಿ ಭೂಮಿಗೆ ಹರಿಯಿತು ಅಂದ್ರೆ ವಿದ್ಯೋತತಿ ಮಿಂಚುತ್ತಾ ಇದೆ ಸ್ಥಳಯತಿ ಗುಡುಗುತ್ತಾ ಇದೆ ಅದರಿಂದ ಅವರ ಶಿಷ್ಯತೆ ಬೈ ಮಳೆ ಬರುತ್ತಪ್ಪ ಯಾವಾಗ ಮಿಂಚು ಸಿಗುವ ಗುಡುಗು ಶುರುವಾಯಿತೋ ಮಳೆ ಗ್ಯಾರಂಟಿ ಬರುತ್ತದೆ ಅಂತ ಜನ ಆನಂದವಾಗಿ ಬರುತ್ತಾರೆ ಏನಿದ್ರು ಹೇಗೆ ಕೂಡ ಪ್ರಸಿದ್ಧವಾದ ಆ ಇಂದರ ಮೊದಲು ಅವ್ರು ನೋಡಿ ಸಿಗುವಿಗೆ ಅದಕ್ಕೆ ಹೆಸರೇ ಉಜ್ಜರಾಯಿತು ಉಜ್ಜರಾಯಿತು ಸಿಗುವಿಗೆ ಹೆಸರು ಇಂದ್ರನ ಉಜ್ಜರಾಯಿತು ಅದರಿಂದ ಇಂದ್ರ ಉಜ್ಜರಾಯಿತು ಬಂದು ಬರ್ತಾ ಇದ್ದಾರೆ ಸಿಡಿಲು ಬರ್ತಾ ಇದೆ ಮಿಂಚುತ್ತಾ ಇದೆ ಸದ್ಯ ಹೆಚ್ಚು ದಿವಸ ಇಲ್ಲ ಮಳೆ ಬರುತ್ತಪ್ಪ ಬೇಗ ಅಂತ ಹಳ್ಳಿಯ ಜನರು ಹೇಳ್ತಾರೆ ಅವರಿಗೆ ಇಂದ್ರನ ಪರಿಚಯ ಇದೇ ಇರಬಹುದು ಆದರೆ ಪ್ರಕೃತಿಯ ನೇಚರ್ನ ಪರಿಚಯ ಇದೆ ಆ ನೇಚರ್ನ ಪರಿಚಯ ಅಂತ ಹೇಳ್ತಾರಲ್ಲ ಅದು ಯಾವುದರಿಂದ ಅದೊಂದು ವಿಷಯ ಇದು ದೇವ ತತ್ಪೂರ್ವ ದರ್ಶಯತ್ವ ಆ ಪ್ರಕೃತಿಯಲ್ಲಿ ಏನು ಅವರು ಕಂಡುಕೊಂಡಿದ್ದಾರೆ ಅದು ತೇಜಸ್ಸಿನಿಂದ ಆಗುವುದಿಲ್ಲ ತೇಜಸ್ಸು ತೇಜೋ ಮನೆ ಇಲ್ಲದಿಂದ ಅದೇ ಅವರಿಗೆ ಗೊತ್ತಿಲ್ಲ ಅದನ್ನು ನಾವು ಹೇಳ್ತಾ ಇದ್ದೇವೆ ಅಂತಾರೆ ಉಪನಿಷತ್ತು ತೇಜೇವ ತತ್ಪೂರ್ವ ದರ್ಶಯತ್ವ ಆ ತಪಸ್ಸಿನಿಂದ ಅದರಿಂದ ಮಳೆ ಬರುವುದು ಅಥವಾ ಮಳೆ ಬಾರದೆ ನೆಲದಲ್ಲಿ ಕಾವಿ ಇರುವುದು ಆಕಾಶ ಎಲ್ಲ ಬಿಸಿಯೇರಿ ಮೈಯೆಲ್ಲ ಉರಿ ಹೇಳುವುದು ಇದೆಲ್ಲಕ್ಕೂ ಹಿಂದೆ ಇರತಕ್ಕಂಥ ಶಕ್ತಿ ತೇಜಸ್ಸಿನ ಅಭಿಮಾನಿಯಾದ ನಮ್ಮ ದೇಹದ ಒಳಗೂ ತೇಜೋಭಿಮಾನಿಯಾದ ಅವನೇ ಬುದ್ಧಿಯ ತೇಜಸ್ಸಿಗೂ ಅಂದ್ರೆ ಇಂಟ್ಯೂಷನಲ್ ಫ್ಲಾಶ್ ಪ್ರತಿಭೆ ಅದರಿಂದ ಎಲ್ಲಕ್ಕಿಂತ ದೊಡ್ಡ ಶಕ್ತಿ ಪ್ರತಿಭೆ ಅಂತ ಹೊಳೆಯಬೇಕು ಹೇಳಿದ್ದು ಹೊಳೆಯಬೇಕು ಹೇಳದೆ ಪ್ರತಿ ಹೊಳೆಯಬೇಕು ಈ ಹೊಳೆಯುವಿಕೆ ಅದು ತೇಜಸ್ಸರಿಂದ ಅದರಿಂದ ತೇಜ ಉಪಾಸವ ಇಂದ್ರದಲ್ಲಿ ಉಪಾಸನೆ ಮಾಡಪ್ಪ ಇಂದ್ರನ ಪ್ರತಿಕ್ರಿಯೆ ಈ ಇಂದ್ರ ಕಾಮರ ತನಕ ಸರದ ಕುಮಾರ ಸರದ ಕುಮಾರ ಮಟ್ಟಕ್ಕೆ ಬಂದಿದ್ದೇವೆ ಇಲ್ಲಿಂದ ಆಚೆಗೆ ಉಳಿದಿರೋದು ಬರೀ ಎರಡು ಮೂರು ಇಂದ್ರನಕ್ಕಿಂತ ಮೇಲೆ ಇಂದ್ರನಿಗೆ ಸಾಕ್ಷಾತ್ ಗುರುವಾಗಿರ್ತಕ್ಕಂಥ ಪಾರ್ವತಿ ಪಾರ್ವತಿಯಿಂದ ಮೇಲೆ ಪಾರ್ವತಿಗೆ ಸಾಕ್ಷಾತ್ ಗುರುವಾಗಿರ್ತಕ್ಕ ಶಿವ ಶಿವನಿಂದ ಮೇಲೆ ಶಿವನಿಗೆ ಸಾಕ್ಷಾತ್ ಗುರುವಾಗಿರ್ತಕ್ಕಂಥ ಭಾರತಿ ಸರಸ್ವತಿ ಭಾರತಿ ಒಂದೇ ಪ್ರತ್ಯೇಕ ನಾವು ಬೆಟ್ಟು ಬೇರೆ ಇಲ್ಲ ಅದಕ್ಕೆ ಸಾಕ್ಷಾತ್ ಗುರುವಾಗಿರ್ತಕ್ಕಂಥ ಪ್ರಾಣ ಅಷ್ಟೇ ಮೂರು ಇದು ನಾಲ್ಕೇ ಬೆಟ್ಟು ತಿಳ್ಕೊಂಡಿದ್ದಿರುವಂತಹ ಇಂದ್ರನೇ ಸಂಬಂಧಕ್ಕೆ ಆದ್ದರಿಂದ ತೇಜಸ್ಸು ಬಹಳ ದೊಡ್ಡ ಪ್ರತಿಭೆಗೆ ಸಂಬಂಧಪಟ್ಟದ್ದು ಅದಕ್ಕೆ ಸಯಹ ತೇಜೋ ಪ್ರತಿಭೆ ತೇಜಸ್ಸಿನಲ್ಲಿ ಅಂದರೆ ಇನ್ನೊಬ್ಬರನ್ನ ಅದ್ಭುತವ ಶಕ್ತಿದ ಇನ್ನೊಬ್ಬರನ್ನ ಮಣಿಸುವ ತಾಕತ್ತು ತೇಜಸ್ಸು ಅದು ಇಂದ್ರದಲ್ಲಿ ಇರುವುದರಿಂದ ಅವನು ತೇಜಸ್ಸಿನಲ್ಲಿ ಇರುತ್ತೆ ತೇಜಸ್ಶಕ್ತವಾಗಿ ನೋಡುವುದು ಅಂತ ತೇಜಸ್ಸಿನ ನಿಯಾಮಕರಾಗಿರತಕ್ಕಂಥ ಇಂದ್ರನಲ್ಲಿ ತೇಜಶಕ್ತ ವಾಚ್ಯನಾದರೂ ಭಗವಂತನನ್ನ ಉಪಾಸನೆ ಮಾಡಿದರೆ ಏನಾಗುತ್ತೆ ತೇಜಸ್ವಿ ವೈ ಸಹ ಉಪಾಸನೆ ಮಾಡುವವನು ತೇಜಸ್ವಿ ಆಗ್ತಾನೆ ಉಪಾಸನೆ ಮಾಡುವವರು ತೇಜಸ್ವಿಯಾದರು. ನಾನು ಬೆಳಿಗ್ಗೆ ಶ್ರೇಷ್ಠ ಮಾಡಿದ್ದೆ. ಒಬ್ಬ ಮನುಷ್ಯನನ್ನ ಒಳ್ಳೆ ತೇಜಸ್ವಿಯಾದ ವ್ಯಕ್ತಿತ್ವ ಅಂತಂದ್ರೆ ಅವನು ಹುಟ್ಟಿದ ಕರೆಕ್ಟ್ ಕ್ಲಾಸ್ ಆಗೋದು. ಅದೇ ದೊಡ್ಡವರಪ್ಪ ಅವ್ನು ಯಾಕೆ ಮುಟ್ಟೋರು ಅವ್ರ ಕಣ್ಣಿ ಕಟ್ಟಿ ಮಾತಾಡ್ತಾ ಇದೆ ದೊಡ್ಡವರಪ್ಪ. ಈ ವ್ಯಕ್ತಿತ್ವದಲ್ಲೇ ಒಂದು ಅದೃಶ್ಯ ಅಷ್ಟ ಅವಿರಮ್ಯ ಅಷ್ಟ ಯಾರೋ ರತ್ನೇ ನಿವಾರಣವ ಅಂತ ಕಾಳಿದಾಸ ಒಂದು ಶ್ಲೋಕ ಬಂದ್ಬಿಟ್ಟಿದ್ದು ಮೊನ್ನೆ ಅದ ಅರ್ಥ ಏನು ಅಂತ. ಅದು ಕಾಳಿದಾಸ ಅಂತ ದೊಡ್ಡವರು ಹೇಗಿರ್ತಾರೆ ಅಂದ್ರೆ ಹೋಗ್ಬೇಕು ಅನಿಸುತ್ತ ನೀವಷ್ಟು ಪ್ರೂಚಿದೆ ಅವ್ರ ಹತ್ರ ಹೋಗ್ಬೇಕು ಅವ್ರ ಮಾತಾಡ್ಬೇಕು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನಿಸುತ್ತಂತೆ. ಅದೇನಲ್ಲ ಅದ್ರ ಹತ್ರ ಹೋಗ್ತೀನಿ. ಹೇಗೆ ಅಂದ್ರೆ ಕಡಲಿನಂತೆ ಕಡಲಿನಂತೆ ಕಾಳಿದಾಸ ಹೇಳ್ತಾರೆ ದೊಡ್ಡವರು ಹೇಗಿರ್ತಾರೆ ಅಂದ್ರೆ ಅವ್ರ ಹತ್ರ ಹೋಗ್ಬೇಕು ಅವ್ರು ಮಾತಾಡ್ಬೇಕು ಅಂತ ಆಸೆ ಇರುತ್ತೆ ಹತ್ರ ಹೋಗಿದೆ. ಹೇಗೆಂದ್ರೆ ಅರಣವ ಇವ ಕಡಲಿನ ಯಾಕಂದ್ರೆ ಕಡಕು ಸಮುದ್ರ ಅದನ್ನು ನೋಡಿದಾಗ ಸಮುದ್ರ ಹೇಗೋ ಸಮುದ್ರದ ಹತ್ರ ಹೋಗ್ಬೇಕಪ್ಪ ಸೀಶ್ ಹೋಟ್ಲ ಕೂತ್ಕೋಬೇಕು ಸಮುದ್ರದ ಹತ್ರ ಹೋಗ್ಬೇಕು. ಸಮುದ್ರ ಹತ್ರ ಹಾಕಿದ್ರೆ ಸಮುದ್ರ ಎತ್ತರ ಸೇರ್ತಂದ್ರೆ ಅದರ್ಥವಾದ ರತ್ನಗಳ ರಾಶಿ ಅದು ರಕ್ತಗಳು ರಕ್ತಗಳು ತೋರಿಸುವುದು ಹತ್ತಿರ ಹೋಗಬಲ್ಲ ರತ್ನ ಅಲ್ಲ ಶಾಂತಿ ಓಹ್ ಬೇಡಪ್ಪ ಹೇಳಿದ ಭಯ ಮತ್ತೆ ಮೀನುಗಳಿದ್ದಾವೆ ಮನುಷ್ಯರಿಂದ ಹೆಚ್ಚಿದ್ದು ಬಿಡತಕ್ಕಂಥ ಪ್ರೇಮ್ಸ್ ಇದ್ದಾವೆ ಶಾರ್ಕ್ಸ್ ಇದ್ದಾವೆ ಭಯಾನಕ ಪ್ರಾಣಿಗಳು ವಿಷಜಂತುಗಳಿದ್ದಾವೆ ಇಡೀಕ್ಕೆ ಹೆದರಿಕೆ. ಸಮುದ್ರ ದೂರದಲ್ಲಿದ್ದ ಸಮುದ್ರ ಹತ್ರ ಹೋಗ್ಬೇಕು ಅನ್ನೋ ಆಸೆ ಸಮುದ್ರ ಹತ್ರದಲ್ಲಿ ಇಡೀಕ್ಕೆ ಹೆದರಿಕೆ. ಅಷ್ಟೇ ಅಲ್ಲ ಪ್ರಾಣಿಗಳಿಂದ ಯಾದಾಂಶ ಸಮುದ್ರದಲ್ಲಿ ಇಳಿದು ಬಿಟ್ರೆ ಪೇಪರ್ ನಲ್ಲಿ ನೋಡ್ತಾ ಇರ್ತಿರಲ್ಲ ಸೀಶೋರ್ನಲ್ಲಿ ಅಲ್ಲಿ ಮರವಂತೆಯಲ್ಲಿ ವಿಹಾರಕ್ಕೆ ಅಂತ ಬಂದ ವಿದ್ಯಾರ್ಥಿಗಳು ಸುಮ್ಮನೆ ನೀರಿನಲ್ಲಿ ಇಳಿದಂತೆ ಎರಡು ಹೆಜ್ಜೆ ಇತ್ತು ಎರಡು ಹೆಜ್ಜೆ ಇಟ್ಟು ಮುಂದೆ ಬೇರೆ ಆಗೋದಿಲ್ಲ. ಸಮುದ್ರದಲ್ಲಿ ಏನು ಅಂದ್ರೆ ನಾವು ಕಾಲಿಟ್ಟ ತಕ್ಷಣ ಸಮುದ್ರದ ಒಂದು ಸ್ವಭಾವ ಇದೆ ನಮ್ಮ ಕಾಲಡಿಯಲ್ಲಿ ಇರ್ತಕ್ಕಂಥ ಮಣ್ಣಲ್ಲಿ ಹೇಳ್ಬೋದು. ಸೊ ಕಾಲಿಟ್ಟ ಅಡಿಗೆ ಹೋಗುದು ಮೇಲೆ ಬರ್ಲಿಕ್ಕಾಗುದಿಲ್ಲ ಮತ್ತೆ ಆಳಕ್ಕೆ ಹೋಗುದು ಮುಳುಗಿ ಹೋಗ್ತಾರೆ. ಈಜಿಗೆ ಬಾರದೆ ಇದ್ರೆ ನಾಲ್ಕು ಹೆಜ್ಜೆ ಮುಂದೆ ಹೋದ್ರೆ ಸಾಕು ಈಜಿಗೆ ಬಾರದೆ ಸ್ವಲ್ಪ ಸಮುದ್ರ ಮೇಲೆ ಬರ್ಲಿಕ್ಕೆ ಸಾಕು. ಎಲ್ಲಾ ಕಡೆ ಅಲ್ಲ ಫೆರೋಸಿಯಸ್ ಆಗಿರುವುದೇ ಸಮುದ್ರ ಎಷ್ಟು ಭಯಾನಕವಾಗಿರ್ತದೆ. ಯಾರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಜು ಗೊತ್ತಿದ್ದವರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದು ಅವನು ನೀರು ನಿಂತಿರ್ತಾನೆ ಅವನ ಅಡಿಗೆ ಮಣ್ಣಂತೆ ಸರ್ವ ಜಾತಿ ನೋಡಬಹುದು ನಿಶ್ಚಿತ್ರ. ಅದು ಮರವಂತೆಯಲ್ಲಿ ಆಶ್ರಮ ಮಂಜೇಶ್ವರದಲ್ಲಿ ಆಶ್ರಮ ಅದನ್ನು ಉಡುಪಿಯಲ್ಲಿ ಎಷ್ಟು ದೂರ ಕರ್ಕೊಂಡು ಏನು ಮಾಡೋದು ಕೃಷ್ಣ ಬಂದ ನೀರು ಏನು ಮಾಡೋದು ಅದನ್ನು ನಡ್ಕೊಂಡು ಹೋಗ್ಬೋದು ಬಹಳ ದೂರ ತನಕ ನಡ್ಕೊಂಡು ಹೋಗ್ಬೋದು ಏನಾಗೋದಿಲ್ಲ ಆರಾಮ. ನೀರು ಇಷ್ಟೇ ಎಷ್ಟು ದೂರ ಹೋಗಿಷ್ಟೇ ನೀರು ಮುಂದೆ ಬಹಳ ದೂರ ತನಕ ಹೋದ್ರೆ ಸೊಂಟ ಕಿತ್ತಿದ್ದೀರಿ ಬಹಳ ಫ್ಲಾಟ್ ಆಗಿರ್ತದೆ ಸಮುದ್ರ. ಆದ್ರೆ ಎಲ್ಲ ಕಡೆ ಸಮುದ್ರ ಅಷ್ಟು ಶಾಂತವಾಗಿರುತ್ತೆ. ಇದು ಶಾಂತಾಕಾರಂ ಕುಜುಗ ಶಯನಂ ಬಂದ ನೀರಲ್ಲೂ ಆದ್ರಿಂದ ಶಾಂತವಾಗಿದೆ ಅಷ್ಟೆ. ಉಳಿದ ಕಡೆ ಎಲ್ಲ ಬಹಳ ಅಶಾಂತವಾಗಿರುತ್ತೆ ಸರೋಸಾಗಿ. ಅದರಿಂದ ಇವಾಗ ತೇಜೇವ ತೇಜಸ್ಸು ಏನು ಬರುತ್ತೆ ಆಕಾಶದಿಂದ ಇಂದ್ರ ತೇಜ ಸಯ ತೇಜಸ್ವಿ ಮನೆ ಸಮ ಅವನು ತೇಜಸ್ವಿ ಆಗ್ತಾನೆ. ತೇಜಸ್ವಿ ಆಗುದಂದ್ರೆ ಸಮುದ್ರದಂತ ವ್ಯಕ್ತಿತ್ವವನ್ನು ಬೆಳೆಸ್ಕೊಡೋದು ಅಂತ ಅನ್ನೋದಕ್ಕೋಸ್ಕರ ಈ ದೃಷ್ಟ. ಸಮುದ್ರ ಬಹಳ ಆಕರ್ಷಕ ಎಲ್ಲರಿಗೂ ದೂರ ಇದ್ದವರಿಗೆ ಸಮುದ್ರ ಬಹಳ ರೋಚಕ. ಚಿಕ್ಕ ಮಕ್ಕಳು ಸಹಿತ ಸಮುದ್ರ ನೋಡ್ಬೇಕಪ್ಪ ಸಮುದ್ರದಲ್ಲಿ ಕರ್ಕೊಂಡು ಸಮುದ್ರದಲ್ಲಿ ಎಷ್ಟೋ ಜೋಡಿ ಮಾಡಿದೆ ನಾ ಬರೋಲ್ಲ ನಾ ಬರೋಲ್ಲ ಸಮುದ್ರ ನೀರು ನೀಡು ನಾ ಬರೋಲ್ಲ ಸಮುದ್ರದಂತೆ ಯಾರು ದೊಡ್ಡವರು ಹೋಗಬೇಕು ಹೋಗಬೇಕಂತ ಎಷ್ಟೋದು ಒಳ್ಳೆ ಇದು ಇದೇ ತೇಜಸ್ಸು. ತೇಜಸ್ಸು ಹಾಗೆ ಅವರ ತೇಜಸ್ಸು ದೂರದಲ್ಲಿ ಎಳೆಯುತ್ತೆ ಬೆಳಕು ಆದ್ರೆ ಹತ್ರೋಕ್ಷದಲ್ಲಿ ಸುಟ್ಟು ಬಿಡುತ್ತೆ ಅಂತ ಭಯ ಆಗುತ್ತೆ. ಅದು ತೇಜಸ್ವಿ ತೇಜಸ್ವಿ ವೈ ಸಹ ಯಾರು ಇಂದ್ರದಲ್ಲಿ ಭಗವಂತನನ್ನು ಉಪಾಸನೆ ಮಾಡ್ತಾರೆ ಅವರು ಅಂತಹ ತೇಜಸ್ವಿಗಳಾಗ್ತಾರೆ. ಅಂದ್ರೆ ಇನ್ನೊಂದು ಅರ್ಥ ಪ್ರಸಿದ್ಧವಾದಂತ ವಿಜಯಸ್ವಿ ಇನ್ನೊಬ್ಬರನ್ನ ಮಣಿಸುವ ಶಕ್ತಿ. ಅವ್ರು ಯಾರಿಗೂ ತಲೆ ಬಗ್ಗಿಸ್ಬೇಕಾಗಿಲ್ಲ ಅವ್ರ ಎದುರು ಎಲ್ಲರೂ ತಲೆ ಬಗ್ತಾರೆ ಎಲ್ಲರೂ ತಲೆ ಬಗ್ಗೆ ನಿಲ್ತಾರೆ. ಅಂತಹ ವ್ಯಕ್ತಿತ್ವ ಆ ಉಪಾಸಕಕ್ಕೆ ತನ್ನಷ್ಟಕ್ಕಿದೆ. ಅದನ್ನೇ ಬ್ರಹ್ಮವರ್ಚಸ್ಸು ಅಂತ ಒಳ್ಳೆ ಬ್ರಹ್ಮವರ್ಚಸ್ಸು ವೇದಾಧ್ಯಯನ ಮಾಡಿದ್ದರಿಂದ ಬ್ರಹ್ಮವರ್ಚಸ್ಸು ಅದೇ ತಿಳಿಸಿ ಒಳ್ಳೆ ಬ್ರಹ್ಮವರ್ಚಸ್ಸು ಮುಖದಲ್ಲಿ ಬ್ರಹ್ಮವರ್ಚಸ್ಸು ಬೆಳೆ ಕಡೆ ಅಂತ ಹೇಳ್ತಾರಲ್ಲ ಅದು ವಿಚಿತ್ರವಾದಂತಹ ಕಲೆ ಮುಖದಲ್ಲಿ ಕಣ್ಣಿನಲ್ಲಿ ಬಂದುಬರ್ತದೆ. ಅದನ್ನು ಎದುರಿಸಬೇಕಾಗುತ್ತದೆ. ತೇಜಸ್ವಿ ವೈ ಸಹ ತೇಜಸ್ವತಃ ಲೋಕಾನ್ ಸ್ವತಃ ಇಂದಿನ ತೇಜಸ್ವತಃ ಎಂಥ ಲೋಕದು ಭಾಸ್ವತಃ ಬೆಳಕಿನ ಲೋಕ, ಬೆಳಕು ತುಂಬಿದ ಲೋಕ. ಬೆಳಕು ಇಲ್ಲಿ ಉಂಟಲ್ಲ, ಇದ್ರೆ ಇಲ್ಲಿ ಕತ್ತಲ ಇದ್ದಲ್ಲ, ಇದು ಅಪಹತ ನಮಸ್ಕಾರ. ಕತ್ತಲು ಇಲ್ಲದ ಬೆಳಕು ತುಂಬಿದ ಲೋಕ ಅಂತ ಎಂದೂ ಕತ್ತಲಾಗದ ಲೋಕ, ಅದು ಜ್ಞಾನಮಯ ಪ್ರಕಾಶಮಯ. ಅದರಿಂದ ಭಾಸ್ವತಃ ಲೋಕಾತ್ ಅಪಹತ ನಮಸ್ಕಾರ ಲೋಕಾತ್ ಸೇರ್ತಾನೆ. ಅಲ್ಲಿ ಯಾರು ಆಮೇಲೆ ಯಾವ ತೇಜಸ್ಸೋಗದಂ ತತ್ರ ಸಿಂಹ ಕಾಮಚಾರೋ ಭವತಿ, ತೇಜೋಭಿಮಾನಿ ಆಗಿರ್ತಕ್ಕಂಥ ಇಂದ್ರನ ವ್ಯಾಪ್ತಿ ಎಷ್ಟೋ ಅಷ್ಟು ವ್ಯಾಪ್ತಿ ಇದೆ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಎಷ್ಟೇಜೋ ಪ್ರಜ್ಞೆ ಹೆಚ್ಚು ಭಾಷೆ ಅಸ್ಥಿ ನಿರ್ವಹ ತೇಜಸ್ಸೋ ಉಪಯ ಅದಾಯ್ತಲ್ಲ, ತೇಜಸ್ಸಿಗಿಂತ ದೊಡ್ಡದೇನಿಲ್ವ ಪ್ರತೀಕ. ತೇಜಸ್ಸು ವಾವ ಉಪಯೋಗ ಅಂತಪ್ಪ, ತೇಜಸ್ಸು ನಾವೆಲ್ಲ ಒಂದೇ ಗುರುತಿನವರು, ನಮಗಿಂತ ದೊಡ್ಡವರು ತುಂಬಾ ಇರ್ತಾರೆ ಶರತ್ ಕುಮಾರ್. ನಾವು ತೇಜಸ್ಸಿನ ಗುರುತಿನವರು, ನಮಗಿಂತ ದೊಡ್ಡವರು ಇದ್ದಾರೆ ಹೌದಾ. ಆದರೆ ತಂದೆ ಭಗವಾನ್ ಪ್ರವೇಶಿಸಿ ತೇಜಸ್ಸಿಗಿಂತ ದೊಡ್ಡ ಪ್ರತೀಕ ಯಾವುದು? ಆಕಾಶೋ ವಾವ ತೇಜಸ್ಸೋ ಭೂಯಾರ್, ತೇಜಸ್ಸಿಗಿಂತ ದೊಡ್ಡ ಆಕಾಶಪ್ಪ. ಯಾಕೆ ಗೊತ್ತ? ಎಲ್ಲ ತೇಜಸ್ಸಿಗೂ ಆಕಾಶ ಅಲ್ವಾ, ಸೂರ್ಯ ಚಂದ್ರ ವಿದ್ಯುತ್ ನಕ್ಷತ್ರ ಬೆಂಕಿ ಎಲ್ಲ ಇದು ನಮ್ಮ ಆಚೆ ಈಚೆ ಎಡಬಲಗಳಲ್ಲಿ ಗರುಡ ಮತ್ತು ಪ್ರಾಣಿಗಳು. ಅಲ್ಲಿ ಕೃಷ್ಣ ಮಠದಲ್ಲಿ ಪೀಠಗಳಲ್ಲಿ ಹಳೆಯ ಕಾಲದ ಪೂಜಾ ಪದ್ಧತಿ ಸಾಂಪ್ರದಾಯಿಕವಾದ ಪೂಜೆ ನಡೀತಾ ಇದೆ. ಸಂಘ ಮನೆಗಳಲ್ಲಿ ಭಗವಂತನ ಬಲಬದಿಯಲ್ಲಿ ಪ್ರಾಣದೇವರು, ಎಡಬದಿಯಲ್ಲಿ ಗರುಡ. ಅದಾದ ಮೇಲೆ ಪ್ರಾಣದೇವರು ಗರುಡ ಆಚೆ ಈಚೆ ಆಗ್ತಿದೆ. ಮಧ್ಯದಲ್ಲಿ ಶೇಷಪ್ರಣ ಮತ್ತು ಶಿವಲಿಂಗ. ಇದು ಶಿವಲಿಂಗ ನಿಯತವಾಗಿ ರೀತಿಯಲ್ಲಿ ಇರಬೇಕು ಅಂತ ನಿಯಮ ಅಲ್ಲ. ಸಾಮಾನ್ಯವಾಗಿ ಗರುಡ ಶೇಷರು ಪ್ರತಿಗಳು ಪ್ರತಿಯೊಂದು ಪೀಠದಲ್ಲಿ ಸಾಮಾನ್ಯ ಹಳೆಯ ಮನೆಗಳಲ್ಲಿ ಪೂಜೆ ಮಾಡ್ತಿದ್ದರು. ಶಿವಲಿಂಗ ಇದ್ರೆ ಇಲ್ಲದಿಲ್ಲ, ಅದನ್ನು ಅಷ್ಟು ಕಂಪಲ್ಸರಿ ಆಗಿ ಇಟ್ಕೊಳ್ತಿರಲಿಲ್ಲ. ಆದರೆ ವಾಸ್ತವಿಕವಾಗಿ ಶಿವಲಿಂಗ ಯಾಕಂದ್ರೆ ನಮಗೆ ಬಹಳ ಮುಖ್ಯ ಗರ್ಭಶಿಷ್ಟು ನಿತ್ಯ ಉಪಾಸನೆ ಶಿವ ಮುಖ್ಯನಲ್ವ, ಮನೋಭಿಮಾನಿಯಾಗಿ ಶಿವನನ್ನೇ ನಾವು ಅದನ್ನು ಒಂದು ಶಿವಲಿಂಗ ಪೀಠದಲ್ಲಿ ವ್ಯಾಸರಾಯ ಸ್ವಾಮಿಗಳು ಶಿವಲಿಂಗವನ್ನು ಪೂಜೆ ಮಾಡ್ತಿದ್ದರು. ಇವತ್ತಿಗೂ ವ್ಯಾಸರಾಯ ಮಾಡಿದ್ರೆ ಶಿವಲಿಂಗ ಇದೆ ಪೀಠದಲ್ಲಿ. ಅದನ್ನ ಶಿವನ ಪೂಜೆ ಬಹಳ ಮಹತ್ವದ ಒಂದು ವಿಚಿತ್ರ. ನಮ್ಮ ಮನೆಯಲ್ಲಿ ಕೂಡ ನಮ್ಮ ತಂದೆಯವರ ಕಾಲದಲ್ಲಿ ಪ್ರಾಣದೇವರಿಗೆ ದೊಡ್ಡ ವಿಶೇಷ ಇಲ್ಲ, ಶಿವಲಿಂಗ ಇರಲಿಲ್ಲ, ನಮ್ಮ ಮನೆಯಲ್ಲಿ ಇರಲಿಲ್ಲ ಗಣಪತಿ ಪ್ರತಿಮೆ. ಅದ ಕಾರಣ ಎಂದ್ರೆ ನಾವು ಯಾವುದೋ ಒಂದು ಹಿಂದೆ ದೇವಸ್ಥಾನದ ಅರ್ಚಕರು, ಆ ದೇವಸ್ಥಾನದಿಂದ ನಾವು ದೂರ ಹೋದೆವು ಎಲ್ಲೋ ಹೋಗುವಾಗ ದೇವಸ್ಥಾನದ ದಿನ ಹೋಗಿ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅಲ್ಲಿ ಇರ್ತಕ್ಕ ಗಣಪತಿಯ ಒಂದು ಪ್ರತೀಕವನ್ನ ತನ್ನ ಮನೆಯಲ್ಲಿ ಇಟ್ಕೊಂಡಿದ್ದ. ಹಾಗಾಗಿ ವಿಷ್ಣು ಗರುಡಶೇಷರು ಗಣಪತಿ ರುದ್ರ ಇರಲಿಲ್ಲ, ಮಗ ಇದ್ದ ಅಪ್ಪ ಇರಲಿಲ್ಲ. ತಮಾಷೆ ಏನಾಯ್ತು ಅಂದ್ರೆ ನನ್ನ ಮಗ ಎಲಿಮೆಂಟ್ರಿ ಶಾಲೆ ಹೋಗ್ತಾ ಇದ್ದ, ಅವನ ಶಾಲೆಯ ಗ್ರೌಂಡ್ ನಲ್ಲಿ ಆಟ ಆಡ್ತಾ ಇದ್ದ, ನೀರು ಕಲಿಸಿತ್ತು. ಅವನು ಕಲ್ಲು ಬಣ್ಣದ ಕಲ್ಲು ಮಧ್ಯದಲ್ಲಿ ಬೈತು. ರೇಖೆಗಳಿದ್ದಂತಹ ಕಪ್ಪು ಶಿಲೆ ಬಿಳಿ ರೇಖೆಗಳಿಲ್ಲ ಕಪ್ಪು ಶಿಲೆ. ಅವನೇನೋ ವಿಚಿತ್ರ ಬಗ್ಗೆ ಒಂದು ಲಪ್ಪ ಇದು ಕಲಿಸಿತ್ತು ಸ್ವಲ್ಪ ನೋಡಿದ್ರೆ ಹೇಳಿದ್ದ. ಆದರೆ ಗರುಡಶೇಷರುದ್ರೆ ಇವನು ಅಂತ ನಾವು ಹೇಳ್ತೀವಿ, ರುದ್ರ ಇರಲಿಲ್ಲ ಅಂತ ಪೀಠದಲ್ಲಿ ಪೂಜೆ ಮಾಡಿದ್ದ. ಅದೇನೋ ಇದೆ ಆಮೇಲೆ ಏನ್ ತಮಾಷೆ ಆಯ್ತು ಅಂತಂದ್ರೆ ನರ್ಮದಾ ನದಿಯಲ್ಲಿ ನಿಜವಾದ ಶಿವಲಿಂಗ ಸಿಗುತ್ತೆ. ಹಾಗೆ ಗಂಡಕಿ ನದಿಯಲ್ಲಿ ಸಿಕ್ಕಿದ್ದ ಶಾಲಕ್ಕೆ ರಾಮಕೃಷ್ಣಗಳ ಪ್ರತೀಕವು, ಹಾಗೆ ನರ್ಮದಾ ನದಿಯಲ್ಲಿ ನ್ಯಾಚುರಲ್ ಕತ್ತಿ ಕೆತ್ತಿ ಕಡಿದು ಲಿಂಗ ಆಕಾರ ಮಾಡೋದನ್ನ ನ್ಯಾಚುರಲ್ ಲಿಂಗ ಅಲ್ಲಿ ಸಿಗುತ್ತೆ. ಅದು ಸ್ಫುಟಿಕ ಲಿಂಗ ಅಂತಿರುತ್ತೆ. ನರ್ಮದಾ ನದಿಯಲ್ಲಿ ಅಪೂರ್ವ ಶಿಲೆಯಲ್ಲಿ ತಾನಾಗಿ ನಿರ್ಮಾಣಗೊಂಡ ಆ ನದಿಯ ಒತ್ತಡಕ್ಕೆ, ನೀರಿನ ಒತ್ತಡಕ್ಕೆ ಅದು ಲಿಂಗದ ಆಕಾರದಲ್ಲಿರ್ತಕ್ಕಂಥ ಶಿಲೆ, ಅದಕ್ಕೆ ಶಿವಲಿಂಗ ಬಹಳ ವಿಶೇಷ. ಹೀಗೆ ಗಂಡಕಿಯ ಶಿಲೆ ಶಾಲಿಗ್ರಾಮ ವಿಷ್ಣುವಿಗೆ ಪ್ರತೀಕ ಬಹಳ ವಿಶೇಷವು, ಹಾಗೆ ನರ್ಮದಾ ಲಿಂಗ ಬಹಳ ವಿಶೇಷ. ನಾನು ನರ್ಮದಾ ಲಿಂಗ ಅಂತ ಇಟ್ಟುಕೊಳ್ಳುವಂತಹ ಪ್ರಯತ್ನ ಏನು ಮಾಡಿಲ್ಲ. ಏನೋ ಒಂದು ತಾನ ಬಂದಿದ್ದ ನನ್ನ ಶಿವ ಇಟ್ಟಿದ್ದೆ. ಹಾಗಾದ ಮೇಲೆ ನನಗೆ ಪ್ರೀತ ಬೆಂಗಳೂರು ಜಾಸ್ತಿ ಹಿಂದೊಮ್ಮೆ ಈ ಬಾರಿಯ ಕಥೆ ಬರ್ತಾರೆ. ಹಿಂದೊಮ್ಮೆ ವಿಪರೀತ ಜಾಸ್ತಿ ಆಗಿ ಬೆಂಗಳೂರಿಗೆ ಹೋಗಿದ್ದೇನೆ, ಹೋದವನಿಗೆ ಕೂತಲ್ಲಿಂದ ಹೇಳುವುದಾಗಿ ಅಷ್ಟು ಇಟ್ಕೊಂಡಿರ್ತದೆ. ಸರಿ, ಏನೋ ಒಂದು ಉದ್ದೇಶ ಇರ್ಬೇಕು, ಉದ್ದೇಶ ಇಲ್ಲದೆ ಸುಮ್ಮ ಸುಮ್ಮನೆ ಏನೋ ಆಗೋದಿಲ್ಲ. ಪ್ರಕೃತಿ ಮಸ್ಟ್ ಬಿ ಸಮ್ ರೀಸನ್, ಸುಮ್ಮನೆ ಕುತ್ಕೊಂಡ ಏನು ಮಾಡ್ಲಿಕ್ಕೆ ಹೋಗಿಲ್ಲ. ಅದು ಒಳಗೆ ಅಲ್ಲಿ ಮಾರನೇ ದಿವಸ ನನ್ನ ಅಲ್ಲಿ ಒಬ್ಬರು ಮನೆ ಬಗ್ಗೆ ಡಾಕ್ಟರ್ ಸೂಟರ್ ಆಗಿ ಅವ್ರದ್ದು ಕರ್ಕೊಂಡು ಡಾಕ್ಟರ್ ಕರ್ಕೊಂಡು ಕರ್ಕೊಂಡು ಬಂದ್ರೆ ಎರಡು ಇಬ್ಬರು ಎರಡು ಗಂಟೆ ಹಿಡ್ಕೊಂಡು ಕರ್ಕೊಂಡು ಹೋಗಿ ನಡೀಲಿಕ್ಕಾಗ್ಲಿಲ್ಲ. ನಾನು ಅಷ್ಟು ಕಾಲು ಹೋಗ್ಲಿಕ್ಕೆ ಸಾಧ್ಯ ಹೋಯ್ತು, ಕರ್ಕೊಂಡು ಹೋಯ್ತು. ಅದು ಸುಂದರ ಆಗುತ್ತೆ, ಸೀದಾ ಮನೆ ಒಳಗೆ ಬಂದು ಕ್ಲಿನಿಕ್ ಎಲ್ಲ ಕರ್ಕೊಂಡು ಹೋಗಿ ಆಚಾರ ಕರ್ಕೊಂಡು ಬರ್ತೇವೆ. ನಾನು ನರ್ಮದಾ ನದಿಯಿಂದ ಲಿಂಗ ತರಿಸಿದ್ದೀನಿ, ಬೆಳಕು ತಿನ್ನುವುದು ಹೊರದಲ್ಲಿ ಕಾಣುವುದು ಕೊಂಚ, ನೆಲದಲ್ಲಿ ಕಾಣುವುದು ಇಷ್ಟು. ಬೆಳಕಿನ ಫಾರ್ಮ ಇದು. ಸೂರ್ಯ, ಚಂದ್ರಮಸು, ವಿದ್ಯುತ್, ನಕ್ಷತ್ರಾಣಿ, ಅಗ್ನಿ, ಇದೆಲ್ಲವೂ ಆಕಾಶದಲ್ಲಿ ಇದೆ. ಇದೆಲ್ಲವೂ ಪಾರ್ವತಿಯ ಅಧೀನ. ಅವಳು ಸ್ವಯಂ ಪ್ರಕಾಶ ಸ್ವರೂಪಗಳು. ಅದರಿಂದ ಎಲ್ಲಾ ಪ್ರಕಾಶಗಳು ಅವಳ ಅಧೀನ. ಆಕಾಶ ದೇವತೆ, ಯಾಕಂದ್ರೆ ಆಕಾಶದಲ್ಲೇ ಇರುವುದು ಸೂರ್ಯ, ಆಕಾಶದಲ್ಲೇ ಇರುವುದು ಚಂದ್ರ, ಆಕಾಶದಲ್ಲೇ ಇರುವುದು ವಿದ್ಯುತ್, ಆಕಾಶದಲ್ಲೇ ಇರುವುದು ನಕ್ಷತ್ರ, ಆಕಾಶದಲ್ಲೇ ಉರಿಯುವುದು ಅಗ್ನಿ, ಆಕಾಶದಲ್ಲಿ ಸೂರ್ಯದಲ್ಲಿ ನೆಲದಲ್ಲಿ ನೀವು ಕಟ್ಟಿಗೆ ಇರೋದು ಬೆಂಗೂರಿನ ಆಕಾಶ. ಅದರಿಂದ ಬೆಳಕು ಹರಿಯುವುದು ಆಕಾಶದಲ್ಲಿ, ಆಕಾಶದಲ್ಲಿ ಬೆಳಕು ಹರಿಯುವುದಲ್ಲಿ ಎಲ್ಲ ಆಕಾಶೇ ವೈ ಸೂರ್ಯ ಚಂದ್ರಮಸೌ ವಿದ್ಯುತ್ ನಕ್ಷತ್ರ ಅಗ್ನಿ ಇವರೆಲ್ಲ ಹಿಂದೆ ಬಂದಿದ್ದಾರೆ. ಇವರೆಲ್ಲ ನಮ್ಮ ತತ್ವಾಭಿಮಾನ ದೇವತೆಗಳು. ಚಿತ್ತದ ದೇವತೆ ಚಂದ್ರ, ಅವನು ಆಕಾಶ ಅಗ್ನಿ. ಆಯ್ತು, ಆಮೇಲೆ ಆಕಾಶೇನ ಆಹ್ವಯತಿ, ಆಕಾಶೇನ ಶೃಣೋತಿ, ಆಕಾಶೇನ ಪ್ರತಿಶೃಣೋತಿ. ಇನ್ನು ವಾಕ್ ಸ್ವಾಹ ಇಲ್ಲದ ಸ್ವಾಹ ಉಷ ಸ್ವಾಹ ಇಲ್ಲದ ಹೌದು ಉಷಸ್ಸು ಬರಬಹುದು, ಅದು ಆಕಾಶ ಮಾತು, ಅದು ಆಕಾಶ ಇಲ್ಲ. ಒಬ್ಬರು ಕಿವಿ ಕಿವಿ ಹೋಗೋದು, ಇದು ಆಕಾಶ ಇಲ್ಲದಿದ್ರೆ ಏನುಂಟು ವ್ಯವಹಾರ? ಯಾವ ಅಧ್ಯಯನಂಟು, ಯಾವ ಅಧ್ಯಯನ ಏನಿಲ್ಲ. ಅದು ಆಕಾಶೇನ ಆಹ್ವಯತಿ, ಕರೀಬೇಕಾಗಿದ್ರೆ ನಾದಂತರ ನಿಮ್ಮನ್ನು ಕಲಿತೇನೆ. ಕಲಿಯುವಾಗ ಅದು ಕಲಿಬೇಕು ಅಂದ್ರೆ ಶಬ್ದವನ್ನು ನಿಷ್ಪತ್ತಿ, ಶಬ್ದ ಶಬ್ದ ಗುಣಕವ ಆಕಾಶ, ಶಬ್ದ ಆಕಾಶದ ಗುಣ. ಆ ಕಲಿಯುವಂತಹ ನಾದ ಆಕಾಶದ್ದು. ಆಕಾಶ ಇರುವುದರಿಂದ ಆಕಾಶ ಇರುವುದರಿಂದ ಆಕಾಶ ಏನು ಶೃಣೋತಿ. ನಾನು ಕರೆದಂತ ನಿಮಗೆ ಕೇಳಿದ್ದು ಯಾಕೆಂದ್ರೆ ಇಲ್ಲಿ ತಲೆ ತಂದು ಹೋಯ್ತರು, ಯಾಕೆ ಆಕಾಶ ಇದ್ದದ್ರಿಂದ ಇಲ್ಲ. ಆಕಾಶದಲ್ಲಿ ತಲೆ ಪೂರ್ತಿ ಗೋಡೆ ಬಂದಿತ್ತು, ಗೋಡೆ ಹಾಕಿ ಬಿಟ್ಟಿದ್ರೆ ಇಲ್ಲಿ ಮಾತಾಡಿದ ಆಚೆಗಳು ಹೋಗುದಿಲ್ಲ, ಕೇಳುವುದಿಲ್ಲ. ಆಕಾಶ ಇದ್ದದ್ರಿಂದ ಮಾತಾಡುವ ಸಾಧ್ಯ ಆಯ್ತು, ಒಬ್ಬರೊಬ್ಬರು ಕರೆದು ಮಾತಾಡುವ ಸಾಧ್ಯ ಆಯ್ತು. ಆಕಾಶ ಇರುವುದರಿಂದ ಭಗವಂತನನ್ನು ಕರೆಯುವ ಸಾಧ್ಯ ಆಯ್ತು. ನಮಗೆ ಆಹ್ವಯತಿ ಕೊನೆಯದಂತೆ ಭಗವಂತನ ಎಲ್ಲ ನಾಮಗಳು ಭಗವಂತನ ಹೆಸರು ಅಂತ ಹೇಳಿದ್ರೆ ಎಲ್ಲ ಶಬ್ದಗಳು ಭಗವಂತನ ಆಹ್ವಾನ ಇದು ಅಂತ ಹೇಳಿ ಭಗವಂತನನ್ನು ಎಲ್ಲ ನಾಮಗಳಿಂದ ಉಚ್ಚರಿಸುವುದು ಸಾಧ್ಯವಾಯಿತು. ಆಕಾಶ ಇರುವುದರಿಂದ ಗುರು ಶಿಷ್ಯರು ಮಾತಾಡಿಕೊಳ್ಳುವುದು ಸಾಧ್ಯ ಆಯಿತು. ಆಕಾಶ ಇರುವುದರಿಂದ ಶಿಷ್ಯ ಕೇಳುವುದು ಸಾಧ್ಯ ಆಯಿತು. ಆಕಾಶದ ಶೃಣೋತಿ ಅಂದ್ರೆ ಈ ಅಧ್ಯಾತ್ಮದ ಪ್ರವಚನ ನಡೆದದ್ದೇ ಆಕಾಶ ಇರೋದ್ರಿಂದ. ಇವತ್ತು ಪಾರ್ವತಿ ಇಲ್ಲ ಅಂತಂದ್ರೆ ಪ್ರವಚನ ಇಲ್ಲ. ಆಕಾಶೇನ ಶೃಣೋತಿ ಪಾರ್ವತಿ, ಆಕಾಶ ಅವಕಾಶ ಮಾಡಿಕೊಟ್ರು. ನಾವು ಗಣಪತಿಯನ್ನು ಪೂಜೆ ಮಾಡಬೇಕಷ್ಟೇ, ಅವಕಾಶ ಮಾಡಿಕೊಡಪ್ಪ ನೀವು ಜನ ಕೊಡಬೇಡ. ಆದರೆ ಅವಕಾಶ ಪಡೆದಳು ಗಣಪತಿಯ ತಾಯಿ ಮುಖ್ಯ. ಮಗನೂ ಆಕಾಶ ದೇವತೆಯೇ. ಅದು ಇಲ್ಲಿ ಅದಕ್ಕಿಂತ ಸ್ವರ್ಪ ಹೋಗ್ಬಿಟ್ಟೆವು ನಾವು. ಪಾರ್ವತಿ ಆಕಾಶ ದೇವರು, ಅವಕಾಶ ಪಡೆದಳು ಅವಳು. ಅದರಿಂದ ಅವಳು ಅವಕಾಶ ಕೊಡದೇ ಇದ್ರೆ ಈ ಮಾತು ನಿಮ್ಗೆ ಕೇಳೋದೇ ಸಾಧ್ಯ. ಆಕಾಶ ಮೂಲಕ ಹೋಗಿದ್ದೆ ಆಯ್ತು. ಆಕಾಶೇನ ಶೃಣೋತಿಯು, ಆಮೇಲೆ ಶಿಷ್ಯನಿಗೇನೋ ಸಂಶಯ ಬಂತು, ಶಿಷ್ಯ ಏನೋ ಪ್ರಶ್ನೆ ಹಾಕಿದ, ಅದನ್ನು ಆಕಾಶೇನ ಶೃಣೋತಿ ಅದಕ್ಕೆ ಉತ್ತರ ಕೊಟ್ಟರು. ಪ್ರತಿ ಶೃಣೋತಿ ಪ್ರತ್ಯುತ್ತರ, ಮುಕ್ತಿ ಪ್ರತ್ಯುಕ್ತಿ, ಶ್ರವಣ ಪ್ರತಿ ಶ್ರವಣ. ನಾನು ಹೇಳಿದ್ ನಿಮ್ಗೆ ಕೇಳುದು, ನೀವು ಹೇಳಿದ್ ನಾನು ಕೇಳುದು, ಇದು ಆಕಾಶ ಇರೋದ್ರಿಂದ ಪಾರ್ವತಿಯಿಂದಾಗಿ ನಾವು ಮಾತಾಡಲು ಸಾಧ್ಯವಾಗಿದೆ. ಆಕಾಶೇನ ಆಹ್ವಯತಿ, ಆಕಾಶೇನ ಶೃಣೋತಿ, ಆಕಾಶೇನ ಪ್ರತಿ ಶೃಣೋತಿ. ಆಕಾಶೇ ರಮತೆ, ಆಕಾಶೇ ನರಮತೆ. ಆಮೇಲೆ ಅದಾಯ್ತಲ್ಲ, ಆಕಾಶೇ ರಮತೆ, ಆಕಾಶೇ ನರಮತೆ. ಈ ಬದುಕು ಅಂದರೆ ಏನು? ಇದು ಸುಖ ದುಃಖಗಳ ಸರಮಾನ ಜೀವನ. ಸುಖ ದುಃಖ, ಸುಖ ಕೊಡುವುದು ಎಲ್ಲಿ, ದುಃಖ ಕೊಡುವುದು ಎಲ್ಲಿ? ಸಂಸಾರದಲ್ಲಿ ಎಲ್ಲಿ ನಾವು ಸುಖ ಕೊಡುವ ಎಲ್ಲ ಒಂದರ ವಾಕ್ಯ ಖುಷಿಯಾಗಿ ವಾಕ್ಯದಲ್ಲಿ ಆಕಾಶದಲ್ಲಿ ನೆಲದಲ್ಲಿ ನೆಲದಲ್ಲಿ ಹೆಚ್ಚೆ ಮಾತ್ರ ನಾವು ಹೋಗುವ ಆಕಾಶ ಆಕಾಶದಿಂದ ಕೂಡ ಟಿಕೆಟ್ ಹೋಗಲಿಕ್ಕಿಲ್ಲ. ನಾವು ಕುದುರೆ ಮೇಲೆ ಸವಾರಿ ಕಾರ್ನಲ್ಲಿ ವಿಮಾನದಲ್ಲಿ ನಡ್ಕೊಂಡು ಇವರ ವಿಹಾರ ಅದನ್ನ ಸುಖ ಕೊಡುವುದು ಅಥವಾ ದುಃಖ ಕೊಡುವುದು ಎಲ್ಲ ಆಕಾಶದಲ್ಲಿ. ಆಕಾಶ ಇಲ್ಲದೆ ಇದ್ರೆ ಎಂಜಾಯ್ ಮಾಡಲಿಕ್ಕೆ ಸ್ಪೇಸ್ ಬೇಕು. ವಿದೌಟ್ ಸ್ಪೇಸ್ ನೋ ಎಂಜಾಯ್ಮೆಂಟ್ ಈಸ್ ಪಾಸಿಬಲ್. ನೆಲದ ಮೇಲೆ ಆಕಾಶ ಇರುವುದರಿಂದ ನಾವು ಬದುಕುತ್ತಿದ್ದೇವೆ, ನಾವು ಓಡಾಡ್ತಾ ಇದ್ದೇವೆ, ನಾವು ಮಾತಾಡ್ತಾ ಇದ್ದೇವೆ, ಕೆಲಸ ಮಾಡ್ತೇವೆ, ಊಟ ಮಾಡ್ತೇವೆ, ಊಟ ಮಾಡಬೇಕಾಗಿದೆ. ಸುಖವು ಆಕಾಶದಿಂದ, ಆಕಾಶದಲ್ಲಿ, ಆಕಾಶದಿಂದ ಆಕಾಶೇ ನಮತೆ, ಆಕಾಶೇ ನರಮತೆ. ಸುಖ ದುಃಖ ಅದು alcune sottospecie delle croci. ಇನ್ನೊಂದು ಆಕಾಶೇನ ನಮತೆ, ಸೂತ್ರ ಪಡುವುದು ಆಕಾಶದಿಂದ, ಆಕಾಶದಲ್ಲಿ ಮತ್ತು ಆಕಾಶದಿಂದ. ಆಕಾಶೇ ನಮತೆ, ಆಕಾಶೇನ ನಮತೆ, ಯಾಕೊತ್ತು ಅಂತ. ಮೂಲಭೂತವಾಗಿ ಮನುಷ್ಯನ ಎಲ್ಲ ಸುಖಗಳ ಮೂಲಭೂತವಾಗಿರತಕ್ಕಂತಹ ಸುಖ ಮನುಷ್ಯ ಬಯಸ್ತಕ್ಕಂಥದ್ದು ಸೆಕ್ಷುವಲ್ ಪ್ಲೇಷರ್, ಅದರ ಅಭಿಮಾನಿ ದೇವತೆ ಪಾರ್ವತಿ. ಅದರಿಂದ ಪಾರ್ವತಿಯಿಂದಾಗಿ ಮನುಷ್ಯ ಸಂತತಿಗೆ ಕಾರಣವಾದಂತಹ ದೈವಿಕ ಸುಖವನ್ನು ಅನುಭವಿಸ್ತಾನೆ. ಅವರು ಆ ಉಪಸ್ಥಾನಂದದ ದೇವತೆ. ವಿಷಯಗಳು, 10 ವಿಷಯಗಳಲ್ಲಿ ತಿಸ್ರೋ ದ್ವಿದ್ವಿಯೇಕ ದೇವತಾಹ. ಈ ವಿಷಯಗಳ ದೇವತೆಗಳು ವರ್ಣಿಸುತ್ತವೆ. ವಿಷಯ ಅಭಿಮಾನಿಗಳು ಇಂದ್ರಿಯೇಭ್ಯ ಪರಾಹಿ ಅರ್ಥಾಹ. ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ಶ್ರೇಷ್ಠರು. ಅರ್ಥಾಭಿಮಾನಿ ದೇವತೆಗಳು ಯಾರು? ಸುಬರ್ಣಿ, ವಾರಣಿ, ಪರ್ವತಿ. ಯಾವುದಕ್ಕೆ ಅವರು ಆದರೆ 3 ಜನ ಇರೋದು. ಅರ್ಥ ಹತ್ತಿವೆ, 5 ಜ್ಞಾನೇಂದ್ರಿಯ ವಿಷಯಗಳು, 5 ಕರ್ಮದ ವಿಷಯಗಳು. ಆ 10ಕ್ಕೆ ಇವರು 3 ಜನ ಅಭಿಮಾನಿಗಳಾಗುತ್ತೆ. ದ್ವಿದ್ವೇಕ ದೇವತಾನ, ಎರಡು ಎರಡು ಒಂದು, ಎರಡು ಸರ್ತಿ ಆವೃತ್ತಿಯಾದ ಎರಡು ಎರಡು ಒಂದು. ಅಂದ್ರೆ ಶಬ್ದ ಸ್ಪರ್ಶಗಳಿಗೆ ಸುಬರ್ಣಿ, ರೂಪರಸಗಳಿಗೆ ವಾರುಣಿ, ಗಂಧಕ್ಕೆ ಪಾರ್ವತಿ. ದ್ವಿ ದ್ವಿ ದ್ವಿ ದ್ವಿ ಏಕ. ಹಾಗೆ ಹಸ್ತಪಾದಗಳ ಕ್ರಿಯೆ, ಇದು ಕೈಯಲ್ಲಿ, ಕೈಯಲ್ಲಿ ಕೌಶಲ, ಕರಕೌಶಲ. ಆಮೇಲೆ ಕಾಲಲ್ಲಿ ನಡೆಯುವ ಶಿಲ್ಪ ಮತ್ತು ಗತಿ, ಇದಕ್ಕೆ ಸುಬರ್ಣಿ. ಆಮೇಲೆ ಬಾಯಿ ಮತ್ತು ಬಾಯಿ, ಒಳಗೆ ಹಾಕುವುದು ಒಳಗೆ ಹಾಕುವುದು, ಇದಕ್ಕೆ ವಾರುಣಿ. ಗಂಧ, ಅದನ್ನು ಕೊನೆಯದು ವಸ್ತು, ಸ್ತ್ರೀ ಪುರುಷರ ಸಮಾಗಮದಿಂದ ಆನಂದ ಅನುಭವ, ಇದಕ್ಕೆ ದೇವತೆ ಪಾರ್ವತಿ. ಅದರಿಂದ ಈ ರಮಣ ಅದು ಪಾರ್ವತಿ, ಆ ಸುಖ ಆನಂದ ಅನುಭವ ಕೊಡುವವಳು ಪಾರ್ವತಿ.